ಅಂಥ ಬೀಜೋತ್ಪಾದನೆ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಬಸವರಾಜ್ ಅವರು ಈಗ ನಮ್ಮೊಟ್ಟಿಗೆ ಇದ್ದಾರೆ. ಅವರನ್ನು ಮಾತನಾಡಿಸೋಣ. ಅವರ ಈ ಬೀಜೋತ್ಪಾದನಾ ಚಟುವಟಿಕೆಯ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಬಸವರಾಜ್ ಅವರೇ. ನಮಸ್ಕಾರ ಸರ್. ಬಸವರಾಜ್ ಅವರೇ, ನಿಮ್ಮ ಕೃಷಿ ಭೂಮಿ ಎಷ್ಟಿದೆ, ಏನೇನು ಮಾಡ್ತಾ ಇದ್ದೀರಪ್ಪ? 6 ಎಕರೆ ಸರ್ ನಮ್ಮ ಭೂಮಿ. 6 ಎಕರೆದ 1 ಎಕರೆ ನೆಲ ಹಚ್ಚಿ ಸರ. ಒಂದು 2 ಎಕರೆ ಕಮರ್ಷಲ್ ಮಾಡ್ತೀವಿ, ಮೆಕ್ಕೆಜೋಳ ಚಜ್ಜಿ ಸರ. ಒಂದು 3 ಎಕರೆ ಸೀಡ್ಸ್ ಮಾಡ್ತೇವೆ ಸರ್. ಎಲ್ಲ ಆಲ್ಮೋಸ್ಟ್ ಒಟ್ಟು 6 ಎಕರೆ ಭೂಮಿ ಇದೆ. ಹ್ಞೂ ಸರ್. 6 ಎಕರೆ. 3 ಎಕರೆಯಲ್ಲಿ ಮೆಕ್ಕೆಜೋಳ ಸಜ್ಜೆ ಅದು ಇದೆಲ್ಲ ಬೆಳೀತಾ ಇದ್ದಾರೆ. 3 ಎಕರೆಯಲ್ಲಿ ನೀವು ಸೀಡ್ಸ್ ಮಾಡ್ತಾ ಇದ್ದೀರಿ, ಅಂದರೆ ಬೀಜೋತ್ಪಾದನೆ ಚಟುವಟಿಕೆಯಲ್ಲಿ ತೊಡ್ಕೊಂಡಿದ್ದೀರಿ. ಹೌದು. ಈ ಬೀಜೋತ್ಪಾದನೆ ಮಾಡುವಂಥ ವಿಧಾನಕ್ಕೆ ಎಷ್ಟು ವರ್ಷಗಳಿಂದ ಬಂದ್ರಿ ನೀವು? ನಾವು ಸುಮಾರು ನಾಮದಾರಿ ಕಂಪ್ನಿ ಅಂತ ಇತ್ತು ಸರ. ಆ ಕಂಪ್ನಿಯಾಗ ಕೆಲಸ ಮಾಡ್ತಿದ್ದೀವಿ ನಾವು ಮೊದಲು. ಹ್ಞೂ ಸರ್. ಅವ್ರ ಕಂಪ್ನಿಯಾಗಿದೆ ಕೆಲಸ ಮಾಡ್ಕೊಂತಾನೆ ನಾವು ಕೆಲಸ ಬಿಟ್ಟಿನಿ ಸರ. ನಮ್ಮಲ್ದ ನಾವು ಬೀಜ ಉತ್ಪನ್ನ ಅವ್ರ ಕಂಪ್ನಿಯಾಗ ಪ್ರೊಡಕ್ಷನ್ ಮಾಡಕತ್ತಿದ್ವಿ. ಲಾಭ ಬರೋದು ನೋಡ್ಬಿಟ್ಟಿದ್ಯಾ ನೀನು? ಇಲ್ಲ ಸರ್, ಈಗ ಅವರು ಅಲ್ಲಿ ಕೆಲಸ ಬಿಡ್ಸಿದ್ದೀನಿ ಸರ. ಅಲ್ಲಿ ನಮ್ಗೆ ಪಗಾರ ಗಿಡಸ್ತಲ್ಲ ಬಿಟ್ಟಿವ್ರಿ. ಒಳ್ಳೆ ನಮ್ಮಲ್ದಾಗ ನಾವು ಒಂದು ಸಣ್ಣ ಬೋರ್ ಹಾಕ್ಸಿನ ಸರ. ನಮ್ಮಲ್ದಾಗ ನಾವು ಸೀಡ್ಸ್ ಮಾಡ್ಕೊಂಡ್ರಿ ಸರ್. ಯಾವ್ಯಾವ ಬೆಳೆಗೆ ಬೀಜೋತ್ಪಾದನೆಯನ್ನು ಮಾಡ್ತಾ ಇದ್ದೀರಿ? ನಾವು ಸರ್ ಕಲ್ಲಂಗಡಿ ಮಾಡ್ತೀವಿ ಸರ್, ಟಮಾಟೋ ಮಾಡ್ತೀವಿ ರೀ, ಚಿಲ್ಲಿ ಮಾಡ್ತಿದ್ವಿ ರೀ. ಸ್ವಲ್ಪ ಈಗ ಲೇಬರಿಂದ ಸಮಸ್ಯೆ ಇದೆ, ಚಿಲ್ಲಿ ಈ ವರ್ಷ ಬಿಟ್ಟಿವಿ ಸರ್ ಮಾಡಿಲ್ಲ ರೀ. ಅಲ್ಲಿಂದ ಕಿಚ್ಚರಿ ಮಾಡಿದ್ವಿ ರೀ, ಮಾಡ್ತೀವಿ ಸರ್. ಎಲ್ಲ ಕಿಚ್ಚರಿ ಅಂದರೆ ಈರಿ ಸರ್. ಕಿಚ್ಚರಿ ಅಂದರೆ ಈರಿಕಾಯಿ. ಹ್ಞೂ ಸರ್. ನಿಮ್ಮಲ್ಲಿ ಕಿಚ್ಚರಿ ಅಂತೀರಿ? ಹ್ಞೂ ಸರ್. ಈ ಕಿಚ್ಚರಿ ಅನ್ನೋ ಪದ ಮತ್ತೆ ಬೇರೆ ಬೇರೆ ಕಡೆ ಇದೆಯಾ, ನಿಮ್ಮಲ್ಲಿ ಅಷ್ಟೇ ಮಾತ್ರ ಇದೆ? ಯಾ ಸರ್, ನಮ್ಮ ಈಗ ಸದ್ಯ ನಮ್ಮ ಭಾಗದಾಗ ಈಗ ಒತ್ತಡೆಯಾಗ ನಾವು ಕಿಚ್ಚರಿ ಅಂತಾನೆ ಕರೆಯೋದು ಸರ್ ಅದಕ್ಕೆ. ಹೌದಾ? ಹ್ಞೂ ರೀ. ಹೀರಿಕಾಯಿ ಉದ್ದಕ್ಕಿರುತ್ತೆ, ಮೇಲೆ ತೊರಿ ತೊರಿ ಇದು ಬರುತ್ತಲ್ವ, ಗಿರಿಗಿರಿ ಬರುತ್ತೆ, ಅದು ಹೀರಿಕಾಯಿ. ನಾವೆಲ್ಲ ಬಳಸೋದು ಹೀರಿಕಾಯಿ ಅಂತ. ಹೀರಿಕಾಯಿ ಅಂತೀರಿ ಸರ್, ನಾವು ಕಿಚ್ಚರಿಕಾಯಿ ಅಂತ ಸರ್. ಹೌದಾ? ಸೊ ಅದನ್ನು ಅದರ ಬೀಜೋತ್ಪಾದನೆಯನ್ನು ಮಾಡ್ತಾ ಇದ್ರಿ. ಹ್ಞೂ ಸರ್. ಈಗ ಸದ್ಯಕ್ಕೆ ನೀವು ಯಾವ್ಯಾವ ಬೆಳೆಗಳ ಬೀಜೋತ್ಪಾದನೆಯಲ್ಲಿ ಇದ್ದೀರಿ ಈಗ? ಸರ್ ಕಲ್ಲಂಗಡಿ ಐತೆ ಸರ್, ಈಗ 1.5 ಎಕರೆ ಸರ. 1 ಎಕರೆ ಟಮಾಟೆ ಐತೆ ಸರ್. ಅಲ್ಲಿದ್ದ 1 ಪ್ಲಾಟ್ ತುಪ್ಪರಿ ಐತೆ ಸರ್. ಈ 3 ದಾಸ ಸದ್ಯ. ಬೀಜೋತ್ಪಾದನೆ ಕ್ರಮಗಳು ಏನೇನು ನೀವು ಮೊದಲಿಂದ ಹೇಳಿ? ಒಂದು ಕಂಪ್ನಿ ನಿಮ್ಮನ್ನು ಟೈಅಪ್ ಮಾಡ್ಕೊಳ್ಳೋದು, ಅಥವಾ ಒಂದು ಕಂಪ್ನಿಯವ್ರು ನಮಗೆ ಬೀಜ ಬೇಕಪ್ಪ ನೀನು ಬೆಳ್ಕೊಡು ಅಂತ ಹೇಳುವಂಥ ಸಂದರ್ಭದಿಂದ ಹಿಡಿದು ಬೀಜ ಅವ್ರು ಖರೀದಿ ಮಾಡೋವರೆಗೂ ಏನೇನು ಕ್ರಮಗಳನ್ನು ಅನುಸರಿಸ್ಬೇಕು, ನೀವೇನೇನು ಮಾಡ್ತೀರಿ ಅದೆಲ್ಲ ಮೊದಲಿಂದ ಹೇಳಿ. ಏನಿಲ್ಲ ಸರ, ಈಗ ಅವರು ಬರ್ತಾರೆ ಸರ್, ಕಂಪ್ನಿಯವ್ರು ಇರ್ತಾರೆ ರೀ, ಇಲ್ಲಿ ಸ್ಟಾಪ್ ಬರ್ತಾರಲ್ರಿ, ನಮ್ಮ ಹೊಲಕ್ಕೆ ಬರ್ತಾರೆ ಅವ್ರು. ನಮ್ಮ ಹೊಲಕ್ಕೆ ಬಂದು ಇಂಥ ಪ್ಲಾಟ್ ಐತಿ ಮಾಡ್ತೀನಿ ಅಂತಪ್ಪ ಕೇಳ್ತಾರೆ ಸರ್ ಅವ್ರು. ಹ್ಞೂ ಅಂದ್ರೆ ಸರ ಅವರು ರೆಡಿ ಮಾಡೋಕೆ ಕೇಳ್ತಾರೆ ನಮ್ಗೆ, ನಾವು ಅಲ್ಲಿ ಅಂದ್ರೆ ಬಿಡ್ತಾರೆ ರೀ. ನಾವು ಮಾಡ್ತೀವಪ್ಪ ಅಂದಾಗ ರೀ ಎಷ್ಟು ಮಾಡ್ತೀವಿ, ಎಷ್ಟು ರೆಡಿ ಮಾಡ್ತೀವಿ ಅಂತ ಕೇಳ್ತಾರೆ ಸರ್ ಅವರು. 1,000 ರೆಡಿ ಮಾಡ್ತೀವೋ, 2,000 ರೆಡಿ ಮಾಡ್ತೀವೋ ಅಂತ ಕೇಳ್ತಾರೆ ಸರ್. ನಮ್ಗೆ ಎಷ್ಟು ನೀಗಿದೆ ಅದು ನಾವು 1,000 ಮಾಡ್ಕೋಬೋದು, 2,000 ಮಾಡ್ಕೋಬೋದು ಸರ. ಇವು ಚಿಲ್ಲಿ ಗಿಲ್ಲಿ ಏನೈತೆ ಸರ್, 400 ಗಿಡ ಅಷ್ಟೇ ಸರ್ ಲಾಸ್ಟ್ ಮಾಡೋದನ್ನು. 400 ಗಿಡಕ್ಕೆ 120 ಜನ ಮ್ಯಾಲೆ ಬೇಕಾಗತ್ತೆ ರೀ, ಅದಕ್ಕೆ ಸ್ಟ್ರ್ಯಾಶಿಂಗ್ ಮಾಡೋಕ್ರಿ. ಇವೇನು ಟಮಾಟಿಗೆ ಮಾಡೋದಲ್ಲ ಸರ, ಸ್ವಲ್ಪ ಲೇಬರ್ ಕಮ್ಮಿ ತಗೊಂತಾರೆ. 1,000 ಗಿಡ ಹಚ್ಚಿರ ಒಂದು 4-5 ಮಂದಿ ಬೇಕು ರೀ ಅದಕ್ಕೆ. ಚಿಲ್ಲಿ ಹಂಗಲ್ಲ ರೀ, ಒಂದು 400 ಹಚ್ಚಿರಿ 25-20 ಮಂದಿ ಬೇಕು ಕನಿಷ್ಠ ಅಂದ್ರೆ ಸರ್. ಹಂಗಾಗಿ ಸರ್ ಈಗ ಲೇಬರ್ದು ಸಮಸ್ಯೆ ಇದ್ದಕ್ಕೆ ಸರ್ ನಾವೇ ಮಾಡ್ತೀವಿ ಅಂದ್ರೆ ರೀ, ಯಾವ ಲೇಬರ್ದು ಕಮ್ಮಿ ತಗೊಂತ ಸರ್ ಅಂತ ಜಾಸ್ತಿ ಮಾಡ್ತೀವಿ ಸರ್ ಸ್ವಲ್ಪ ನಾವೀಗ. ಈಗ ನೀವು ಕಲ್ಲಂಗಡಿ ಬೀಜೋತ್ಪಾದನೆಯನ್ನು ಮಾಡ್ತಾ ಇದ್ದೀರಿ ಅಲ್ವಾ? ಈ ಕಲ್ಲಂಗಡಿ ಬೀಜೋತ್ಪಾದನೆಯ ಕ್ರಮಗಳ ಬಗ್ಗೆ ಹೇಳಿ, ಮೊದಲು ಏನೇನು ಮಾಡಬೇಕು? ಏನು ಸರ್ ಬೀಜಗಳ ಅಂದರೆ, ನೀವು ಬೀಜ ನಾಟಿ ಮಾಡ್ತೀರಿ, ಬೀಜ ಬಿತ್ತನೆ ಮಾಡ್ತೀರಲ್ವಾ, ಗಂಡು ಹೆಣ್ಣು ಅಂತ ಭೇದ ಎಲ್ಲ ಮಾಡ್ಕೊಳ್ತೀರಿ ಗುರುತಿಸ್ಕೊಂಡು, ಅಲ್ಲಿಂದ ಕ್ರಮಗಳನ್ನು ಹೇಳಿ ಮೊದಲಿಂದ ಏನೇನು ಮಾಡ್ತೀರಿ? ಏನಿಲ್ಲ ಸರ, ಕೆಲವು ಕಂಪ್ನಿಯವ್ರು ಏನು ಮಾಡ್ತಾರೆ ಸರ, ನರ್ಸರಿ ಹಾಕ್ಸಿ ಸಸಿ ಕೊಟ್ಬಿಡ್ತಾರೆ ಸರ. ಹೌದಾ? ಹ್ಞೂ ರೀ. ಕೆಲವು ಕಂಪ್ನಿಯವ್ರು ಏನು ಮಾಡ್ತಾರೆ ಸರ, ಬೀಜ ಕೊಡ್ತಾರೆ, ಅವರ ಮಲ್ಸ್ ಕೊಡ್ತಾರೆ, ಮಲ್ಸ್ ಕೊಡ್ತಾರೆ. ನಾವು DAP ಪೊಟ್ಯಾಸ್ ಹತ್ತಿ ಪತ್ತಾರು ಮಿಕ್ಸ್ ಮಾಡಿ ಸರ್ ಒಂದು 1 ಎಕರೆಯಾಗ ಒಂದು 2 ಚೀಲದಷ್ಟು ಹಾಕ್ತೀವಿ ಸರ್. ಅವರು ಶಕ್ತಿ ಅನುಗುಣವಾಗಿ ಹಾಕ್ತಾರೆ, ಅವ್ರವ್ರ ಎಷ್ಟು ಇರ್ತ ಹಾಕ್ತಾರೆ ರೀ. ಹಾಕಿ ಮಲ್ಚ್ ಹಾಕಿ ಡ್ರಿಪ್ ಹಾಕಿ ರೆಡಿ ಮಾಡ್ತಾರೆ ರೀ. ರೆಡಿ ಮಾಡಿ ಸಸಿ ಕೊಟ್ಟರೆ ಸಸಿ ಹಚ್ತೀವಿ ರೀ. ಸಸಿ ಕೊಡಲ ಬೀಜ ಉರಿತು ಸರ್. ಬೀಜ ಉರಿದು ಸರ ಒಂದು 10 ದಿನ ಕ್ರಾಸಿಂಗ್ ಲೇಟಾಗಿ ಬರುತ್ತೆ ಸರ. ಹ್ಞೂ ರೀ. ಇದು ಸಸಿ ಆದರೆ 10 ದಿನ ದೌಡು ಬರ್ತದೆ ರೀ. ಬೀಜ ಅವ್ ಕಂಪ್ನಿಯವ್ರ ಮೇಲೆ ಡಿಪೆಂಡ್ ಸರ್. ಒಮ್ಮೆಮ್ಮೆ ಸಸಿ ಕೊಡ್ತಾರೆ, ಒಮ್ಮೆ ಬೀಜ ಕೊಡ್ತಾರೆ ಅವ್ರ ಮೇಲೆ. ಸಸಿ ಇದ್ರ ಏನ್ರಿ ಏನು ಚಿಂತಿಲ್ಲ ರೀ, ನಮ್ಗೆ 1 ವಾರದಾಗ ಪಿಕಪ್ ಆಗಿಬಿಡ್ತಾರೆ ರೀ. ಒಂದು 25 ದಿನದಾಗ ಪಿನ್ಸ್ ಬರ್ತದೆ ಸರ್, ಅದಕ್ಕೆ ಪಿನ್ಸ್ ಅಂತ ಮಾಡ್ತೀವ್ರಿ. ಆ 25 ದಿನ ಪಿನ್ಸ್ ಮಾಡಿದ್ದೆ ಅಂದರೆ ರೀ, ಹತ್ತಾಗ 1 ವಾರಕ್ಕೆ ಹರಿ ಬಿಡ್ತೀವಿ ಒಳ್ಳೆ 2 ಹರಿ ಬಿಡ್ಬೇಕು ರೀ ಅದಕ್ಕೆ. 2 ಹರಿ ಬಿಟ್ಕೊಂಡು ಹತ್ತಾಗ 1 ವಾರಕ್ಕೆ ಸರ ಕ್ಲೀನ್ ಮಾಡ್ಕೊಂಡು ಪ್ಯಾಕೆಟ್ ಹಾಕ್ಬೇಕು ಸರ್. ನಾವಾಗ ಸ್ವಚ್ಛ ಮಾಡಿ ಸರ ಕಾಯಿ ಮೆಗ್ ಬರ್ತಾರೆ ರೀ. ಆ ಕಾಯಿ ಮೆಗ್ ಬಿಟ್ಕೊಂಡು ಗೊಡ್ಡು ಮೆಗ್ಗಿ ಚಿಗುರು ಅವೆಲ್ಲ ತೆಗದು ಸರ ಗಂಡು ಕೊಟ್ಟಿರ್ತಾರಲ್ಲ ರೀ, ಸಾಯಂಕಾಲ ಪ್ಯಾಕೆಟ್ ಹಾಕ್ಬೇಕು ರೀ. ಅವ್ನು ಗಂಡು ಸಾಯಂಕಾಲ ಹರ್ಕಂದು ಬೆಳಗ್ಗೆ 6 ಗಂಟ್ಲಿಂದ 8 ತನಕ 9 ಒಳಗೆ ಮುಗಿಸ್ಬೇಕು ಸರ್ ಅದಕ್ಕೆ ಪಾಲಿಸಿ ಅನ್ಸರ. ಜಾಸ್ತಿ ಬಿಸಿಲಾದಂಗೆ ಅದು ಅದೇನು ಹೆಣ್ಣಿಂದು ಕಲಂಗಡಿ ಸ್ಟಿಗ್ಮ ಇರುತ್ತಲ್ರಿ ಅದು ನೀರು ಹೊಡಿತೈತಿ ಸರ್. ನೀರು ಹೊಡೆದ್ರೆ ಅಲ್ಲಿ ಪೌಡರ್ ತಗಂಗಲ್ರ ಅದು. ಹಂಗಾಗಿ 8:30 ಲಾಸ್ಟ್ ಅತಿ ಲೇಟ್ ಅಂದ್ರೆ 9:00 ಸರ್ ಅಷ್ಟೊಳಗೆ ಮುಗಿಸ್ಬೇಕು ಸರ್ ನಾವು. ಅಷ್ಟೊಳಗಡೆಗೆ ನೀವು ಪರಾಗಸ್ಪರ್ಶ ಮಾಡಬೇಕು. ಹ್ಞೂ ರೀ. ಅದು ತಗಂದ್ರೆ ಅವ್ರು ಕಮ್ಮಿಯವ್ರು ಬಂದ್ರೆ ಅಂದ್ರೆ ಅರಿಸ್ಬಿಡ್ತಾರೆ ಸರ್ ಅವ್ರು ಮಾಡ್ಕೊಡಲ್ರಿ. ಏ ಲೇಟ್ ಆತಪ್ಪ ಸೂರ್ಯನ ಕಿರಣ ಜಾಸ್ತಿ ಬೀಳಕತ್ತಿ ಅಂತ ಅರಿಸ್ಬಿಡ್ತಾರೆ ಅವರು. ಮತ್ತೆ ಹೊಸ ಹೂ ಬಂದಾಗ ಮತ್ತೆ ಇಲ್ರಿ ಆ ಮಗ್ಗಿ ಅಂದ್ರೆ ನೆಕ್ಸ್ಟ್ ಮಗ್ಗಿ ಹಾಕ್ಸ್ತಾರೆ ಅವ್ರು. ಆ ಮಗ್ಗಿ 4 ಎಲೆಗೆ ಬರುತ್ತೆ, ಕೆಲವೊಂದೆರಡು ಇವು 5 ಎಲೆಗೆ ಬರುತ್ತೆ, ಅವತ್ತ ಬಿಡ್ತಾರೆ. ಈಗ ನೀವೇನು ಪರಾಗಸ್ಪರ್ಶ ಎಲ್ಲ ಮಾಡಿಸ್ತಿರಲ್ಲ, ಇಲ್ಲಿ ಕೂಲಿ ಆಳುಗಳು ಕೆಲಸ ಮಾಡುವಂಥವ್ರಿಗೆ ಅವ್ರಿಗೆ ಅದು ಅನುಭವ ಇರಬೇಕಾ? ಅನುಭವ ಇರೋರು ಇಲ್ಲಿ ಸಿಗ್ತಾ ಇದ್ದಾರಾ ಅದು ಹೇಳಿ ಸ್ವಲ್ಪ. ಇಲ್ಲಿ ಸರ ಪ್ರತಿಯೊಬ್ಬರು ಮನೆಯಾಗ ಮಾಡ್ತಾರಲ್ಲ ಸರ, ಎಲ್ಲರಿಗೆ ಅನುಭವ ಇರ್ತದೆ ಸರ. ಈಗಿಂತವ್ರಿಗೆ ಅನುಭವ ಇಲ್ಲ ಅನ್ನಂಗಿಲ್ಲ ಸರ್, ಎಲ್ಲರ ಮನೆಯಾಗ ಅನುಭವ ಇರ್ತೈತ್ರಿ, ಅನುಭವ ಇಲ್ಲ ಅನ್ನಂಗಿಲ್ಲ. ಹೊಸಬ್ರು ಬಂದ್ರು ಒಂದು 2 ದಿನದಾಗ ಒಂದಿನ ತೋರಿಸ್ಬಿಟ್ರೆ ಸರ್. ಅವ್ರಿಗೆಲ್ಲ ಎಷ್ಟು ಕೊಡ್ತೀರಿ ಕೂಲಿ? ಬೆಳಗ್ಗೆ ಸರ ಒಂದು 2 ತಾಸಿಗೆ ಒಂದು 60 ರೂಪಾಯಿ 50 ರೂಪಾಯಿ ನಡೆದವ್ರಿ. ಮತ್ತೆ 10 ಗಂಟ್ಲಿದ್ದ ಬಂದ್ರೆ ಅದೇ ಬೇರೆ ಪಗಾರ ಕೊಡ್ತಾರೆ, 700-300 ನಡೆದವ್ರಿ. ಇದು ಬೆಳಗ್ಗೆ 6 ರಿಂದ 8 ತನಕ ಸರ 50 ರೂಪಾಯಿ ಕೊಡ್ತಾರೆ ರೀ, 60 ರೂಪಾಯಿ ಕೊಡ್ತಾರೆ ರೀ 2 ತಾಸಿಗೆ ಸರ್. ಈಗ ಈ ನೀವೇನು ಬೀಜೋತ್ಪಾದನೆ ಮಾಡಲಿಕ್ಕೆ ಏನು ಬೆಳೆಗಳನ್ನು ಬೆಳೀತಾ ಇರ್ತೀರಲ್ವ, ಆ ಬೆಳೆಗಳಲ್ಲಿ ಏನಾದರೂ ಕಾಯಿಲೆ ರೋಗ ರುಜಿನಗಳು ಕಂಡು ಬರ್ತಾವ ಹೇಗೆ? ಬರ್ತಾ ಸರ್. ಬರ್ತಾ ಸರ್, ಅವರು ಕಂಪ್ನಿಯವ್ರು ಬರ್ತಾರಲ್ರಿ, ಅವ್ರಿಗೆ ಬರ್ಕೊಡ್ತಾರೆ ಸರ್ ಔಷಧ. ಈಗ ನಾವು ಅನುಭವ ಇರ್ಲಿಲ್ಲ ಸರ್, ಕಂಪ್ನಿಯವ್ರು ಏನು ಬರ್ತಾರಲ್ರಿ ಅವರು ದಿನ ವಿಸಿಟ್ ಇರ್ತಾರೆ, ಅವ್ರಿಗೆ ಕ್ರಾಸಿಂಗ್ ಟೈಮ್ನಾಗ ಡೈಲಿ ಮಾಡ್ತಾರೆ ವಿಸಿಟ್. ಬಿಡುವಿನ ಟೈಮ್ನಾಗ ಏನೈತ್ರಿ ಒಂದಿನ ಬಿಟ್ಟು 2 ದಿನ ಬಿಟ್ಟು ಬರ್ತಾರೆ ರೀ ಅವರು. ಇಂಥ ರೋಗ ಬಂದ್ರೆ ಚೀಟಿ ಬರ್ಕೊಡ್ತಾರೆ ಸರ್, ಗೊಬ್ಬರದ ಏನೇನು ತಗೋಬೇಕು ಮಾಡಿ ಅವೆಲ್ಲ ಬರ್ಕೊಡ್ತಾರೆ. ನಾವು ಅಂಗಡಿಗೆ ಹೋಗಿ ತಗೊಂಬಂದು ಸ್ಪ್ರೇ ಮಾಡ್ತೀವಿ ಸರ್. ಅವ್ರು ಹೇಳ್ತಾರೆ ರೀ ಇಷ್ಟ ಟೈಮಲ್ಲಿ ಇದನ್ನ ಹಾಕ್ಬೇಕು ಇಷ್ಟ ಟೈಮಲ್ಲಿ ಇದನ್ನ ಹಾಕ್ಬೇಕು ಅಂತೇಳಿ ಹೇಳಿದ್ದೇನ ಅದು ತರ್ತೀವಿ ಸರ್ ನಾವು. ಈಗ ಕಲ್ಲಂಗಡಿ ಬೀಜೋತ್ಪಾದನೆ ಮಾಡ್ತಾ ಇದ್ರಿ ಅಂತ ಇಟ್ಕೊಳ್ಳಿ, ಕಲ್ಲಂಗಡಿ ಬೀಜೋತ್ಪಾದನೆ ಮಾಡಿದ್ಮೇಲೆ ನಾನು ಇಲ್ಲೆಲ್ಲ ಬೀಜ ಕಲ್ಲಂಗಡಿಯ ಬೆಳೆಗಳನ್ನು ನೋಡಿದ್ವಿ, ಕೆಲವು ಉಲ್ಲಂದಾರ ಎಲ್ಲ ಕಟ್ಟಿದ್ದೀವಿ, ಅದು ಏನು ಸಂಕೇತ ಏನದು ಹೇಗೆ? ಅದು ಕ್ರಾಸ್ ಆಗೈತೆ ಅಂತ ಲೆಕ್ಕ ಸರ್. ಕ್ರಾಸ್ ಆಗಿದೆ ಅಂತ? ಹ್ಞೂ ಸರ್. ದಾರಲ್ಲಿ ಇರಲಾರ್ದ ಕಾಯಿ ಬಂತಂದ್ರೆ ಅದು ಸೆಲ್ಪ್ ಸರ್. ಹಾಗೆ ಬೆಳೆದಿದೆ ಅಂತ? ಹಾಗೆ ಬೆಳೆದಾರ ಅಂತ ಲೆಕ್ಕ ಸರ್. ಅದು ನಮ್ಮ ಬೀಜಕ್ಕೆ ಇದಾಗಲ್ರಿ, ತಿನ್ನಕ್ ನಡೀತೀವಿ ಸರ್. ಹಂಗೆ ನಾವು ಯಾರ ನಾವು ತಿಂತು ಅಂದ್ರೆ ನಡೀತೈತ್ರಿ. ಅಷ್ಟೊಳಗೆ ಬಿಡುಗಡೆಗಳು ಸರ್ ಕಂಪ್ನಿಯವ್ರು ಕ್ರಾಸಿಂಗ್ ಬಿಟ್ಟು ಒಂದು ಎಂಟಿಂದಾಗ ರೀ ಒಳ್ಳೆ ನಮ್ಮನ್ನ ಕೆಲಸ ಹಚ್ತಾರೆ ಅದ್ರಾಗ, ಯಾವ್ದು ಕ್ರಾಸ್ ಆಗೈತಿ ಯಾವ್ದು ಕ್ರಾಸ್ ಆಗಿಲ್ಲ ನೋಡಿ ಅಂತೇಳಿ ಚೆಕ್ ಮಾಡಿಸ್ತಾರೆ ಸರ್. ಚೆಕ್ ಮಾಡಿಸಿ ಅದೇನು ದಾರಿ ಇರಲಾರ್ದ ಕಾಯಿ ಅಂದ್ರೆ ಸರ್ ಅವನ್ನೆಲ್ಲ ಹರಿಸ್ಬಿಡ್ತಾರೆ ಸರ್. ಹರಿಸ್ಬಿಡ್ತಾರೆ ಅವ್ರು. ದಾರ ಇರಲಕ್ಕ ಹರಿಸಿ ದಾರ ಕಟ್ಟಿರೋದೆಲ್ಲ ಕ್ರಾಸ್ ಆಗಿದೆ ಅಂತ? ಕ್ರಾಸ್ ಆಗಿದೆ ಅಂತ ಅದು ಬೀಜಕ್ಕೆ ಬರ್ತದೆ ಸರ್. ಈಗ ಎಷ್ಟು ದಿನದಲ್ಲಿ ಅದು ಕಟಾವ್ ಆಗ್ತದೆ, ಮತ್ತೆ ಆಮೇಲೆ ಕಾಯಿಯಿಂದ ಬೀಜ ತೆಗೆಯುವ ವಿಧಾನಗಳು ಏನೇನು ಸರ? 40 ದಿನ ಬೇಕು ಸರ್ ಕ್ರಾಸಿಂಗ್ ಬುಟ್ಟ ಲೆಕ್ಕ ಸರ್. ಈಗ ಬುಟ್ಟಿನಲ್ರಿ 40 ದಿನ ಲೆಕ್ಕ ರೀ. 40 ದಿನ ಆದ್ಮೇಲೆ ಅವರು ರೋಯಿಂಗ್ ಮಾಡಿಕೊಡ್ತಾರೆ 32 ದಿನಕ್ಕ ಹೆಂಗ್ರಿ 45 ದಿನ ಕರಿಬೇಕು ಸರ್. ಅದನ್ನ ಏನ್ ಮಾಡ್ಕೊಡ್ತಾರೆ ರೋಯಿಂಗ್ ಸರ್? ಅಂದ್ರೆ ಆಗ ಆಫ್ ಟೈಪ್ ಕಾಯಿ ಇರ್ತಾವ ಸರ್, ಕೆಲವೊಂದು ಬೇರೆ ವೆರೈಟಿ ಕಾಯಿ ಬಂದಿರ್ತಲ್ರಿ, ಅವ್ರು ಪ್ರತಿಯೊಂದು ಲೈನ್ ಹಿಡ್ಕೊಂಡು ಅಡ್ಡಾಡಿ ಚೆಕ್ ಮಾಡಿ ಕೊಡ್ತಾರೆ ನಮ್ಗೆ ಸರ್. ಅವಾಗ ಅರಿಯೋಕೆ ಯೋಗ್ಯ ಆಗಿರ್ತಾರೆ ಅವ್ರು ಬಂದು ರೂಯಿಂಗ್ ಮಾಡಿಕೊಟ್ರಿ. ಅವ್ರು ಬರಲ್ದ ಅರಿದ್ನಿ ಅಂದ್ರೆ ಆಫ್ ಟೈಪ್ ಬಂದ ನಾಳೆ ನಾವು ಜವಾಬ್ದಾರಿ ಅಲ್ಲ ಅಂತಾರೆ ಅವ್ರ ಕಂಪ್ನಿಯವ್ರ. ಹಂಗಾಗಿ ಅವರು ಪ್ರತಿಯೊಂದು ಸಾಲ ಹಿಡ್ದು ಚೆಕ್ ಮಾಡಿ ಇದ ಅರಿಯಪ್ಪ ಅಂದಿಂದ ಅರಿತೀವಿ ಸರ್. ಅವ್ರದ್ದು ಒಂದ್ಸಲ ಕುಟ್ರಿ ಆಗ್ತೀವಿ ಸರ್. ಈಗ ಅವಾಗ ಕೈಲಿ ಹೊಡಿತೀವಿ ಸರ್ ಮೊದ್ಲ, ಈಗೆಲ್ಲ ಮಿಷನ್ ಬಂದ್ಬಿಟ್ಟವ್ರಿ, ಮಿಷನ್ಗೆ ಹಾಕಿ ಬೀಜ ಇಟ್ಕೊಂಡ್ಬಿಡ್ತೀವಿ ಸರ್. ಬೀಜ ಹಿಡ್ಕೊಂಡು ಒಂದಿನ ಬಿಟ್ಟು ಸರ್ ಮಳೆ ಮರುದಿನ ನೀರಿಗೆ ಹಾಕಿ ತೊಳೆದ್ಬಿಡ್ತೀವಿ ಸರ್. ಈಗ ಬೀಜದ ಆಯ್ಕೆ ಅಂದರೆ ನೀವು ಬೀಜ ಎಲ್ಲ ಮಾಡ್ತಿರಲ್ವ, ಅದರಲ್ಲಿ ಕಳಪೆ ಗುಣಮಟ್ಟದ್ದು ಉತ್ತಮ ಗುಣಮಟ್ಟದ್ದು ಅಂತ ಇರ್ತದ ಇಲ್ಲ ಒಂದೇ ಗುಣಮಟ್ಟದ್ದು ಬರ್ತದೆ ಹೇಗೆ? ಬರ್ತ ಸರ್ ಕಳಪೆ ಗುಣಮಟ್ಟದ ಏನಿಲ್ಲರಿ, ಜೋಳ ಬರುತ್ತೆ ಸರ್ ಒಂದಿಷ್ಟು ಕೆಡಕ್ ಬರ್ತದ್ರಿ, ಅವೆಲ್ಲ ಬೇರೆ ಬೇರೆ ಮಾಡುತ್ತೆ ಸರ್. ಅಸ್ ಮಾಡ್ತಾರಲ್ರಿ ಚಲೋ ಬೀಜ ಅಷ್ಟೇ ಕೊಡ್ಬೇಕು ಸರ್ ಕಂಪ್ನಿಗೆ. ಅವ ಹಳ್ಳುಗಾಳು ಜೋಳ ಎಲ್ಲ ಇಲ್ಲೇ ಒಗದು ಬಿಡತ್ತೆ ಸರ್ ನೆಲಕ್ಕೆ. ಅದು ತೂಕಕ್ಕೆ ಯಾವ್ದು ಲೆಕ್ಕಕ್ಕೆ ಬರಲ್ಲ? ಇಲ್ಲ ಸರ್ ಅವ್ರು ತಗಂಗಿಲ್ಲ ಸರ್, ಚಲೋದು ಮಾತ್ರ ಕ್ವಾಲಿಟಿ ಇದ್ರೆ ಅಷ್ಟೇ ತಗೋಣ ಸರ್ ಅವರು. ಕ್ವಾಲಿಟಿ ಏನು ಬೆಲೆಗೆ ತಗೊಳ್ತಾರೆ? ಅವು ವೆರೈಟಿ ಮೇಲೆ ಇರ್ತದೆ ಸರ್, ಕೆಲವೊಂದು ವೆರೈಟಿ ರೇಟ್ ಅದಾವೆ ಸರ್. ಕೆಲವೊಂದು ಈಗ ಉದಾಹರಣೆ ಸರ್ ಕರೆಕೈದು 5 ಬಾಕ್ಸ್ ಅಂತ ಬರುತ್ತೆ ಸರ್, 2000 ಕೊಡ್ತಾರೆ ರೀ. ಕೆಲವು ಕಂಪ್ನಿಯವ್ರು 2700 ಕೊಡ್ತಾರೆ ರೀ. ಓ ಬಾರ್ಗೈದು ಬರುತ್ತೆ ಸರ್ 800 ಕೊಡ್ತಾರೆ ರೀ. ಇನ್ನೊಂದು ಬಾರ್ ಬರುತ್ತೆ ಸರ್ 1300 ಕೊಡ್ತಾರೆ. ವೆರೈಟಿ ಮೇಲೆ ಸರ್? ಹ್ಞೂ ಸರ್ ವೆರೈಟಿ ಮೇಲೆ ಪೇಮೆಂಟ್ ಸರ್. ಈಗ ಒಂದು ಕಟಾವು ಆದಮೇಲೆ ಒಂದು ನೀವೆಲ್ಲ ಬೀಜ ತೆಗೆದು ಅದನ್ನೆಲ್ಲ ಮಾರಾಟ ಮಾಡಿದ್ಮೇಲೆ ಆ ಭೂಮಿಯಲ್ಲಿ ಮತ್ತೇನು ಮಾಡ್ಲಿಕ್ಕೆ ಶುರು ಮಾಡ್ತೀರಿ? ಮತ್ತೆ ಬೀಜೋತ್ಪಾದನೆ ಚಟುವಟಿಕೆಯನ್ನು ಮಾಡ್ತಿರೋ ಅಥವಾ ನಿಮಗೆ ಏನಾದರೂ ಬೇಕಾದ್ನ ಬೆಳ್ಕೊಳ್ತಿರೋ ಹೇಗೆ? ಇಲ್ಲ ಸರ್ ಮುಂಗಾರಿ ಟೈಮು ಜಲ್ದಿ ಆಗ್ತವಲ್ಲ ಸರ್ ಕಲಂಗಡಿ. ಅವಾಗ ಏನು ಮಾಡ್ತೀವಿ ಸರ್ ಕಲಂಗಡಿ ತಕ್ಕಂದ್ಗಟ್ಲೆ ನಾವೇ ಮಾಡ್ತಿರು ಮಲ್ಸಿಲ್ ಚೆಲ್ಲಕ್ಕಿದೆಯನ್ ಸರ್ ಸಜ್ಜು ಅಥವಾ ಮೆಕ್ಕೆಜೋಳ ಇಂತವಾಕ್ಯಂತೀವಿ ಸರ್ ನಾವು. ಒಳ್ಳೆ ಮತ್ತೆ ನೆಕ್ಸ್ಟ್ ಚಜ್ಜೆ ಹಾಕಿರ ಕಲ್ಲಂಗಡಿ ನೆಕ್ಸ್ಟಿಗೆ ಬರ್ತ ಸರ್, ಮೆಕ್ಕೆಜೋಳ ಹಾಕಿರ ಬರಲ್ಲ ರೀ, ಶೇಂಗಾಕ್ ಬರ್ತಾರೆ ಒಳ್ಳೆ. ಹಂಗ ಬಿಡಲ್ಲ ರೀ ಸರ್, ಯಾರೊಬ್ರು ಬಿಡ್ತಾರೆ ರೀ, ಹೊಲ ಹೆಚ್ಚಿಗಿದ್ದಾರ ಸ್ವಲ್ಪ ಕಮ್ಮಿ ಇದ್ದಾರೆ ಬಿಡಂಗಿಲ್ಲ ರೀ, ಏನಾರು ಪೀಕ್ ಮಾಡಿಬಿಡ್ತಾರೆ ರೀ, ತಮ್ಗೆ ಯಾವ್ದು ಅನುಕೂಲ ಆಗುತ್ತೆ ರೀ, ಸಜ್ಜೆ ಇರ್ಬೋದು ಮೆಕ್ಕೆಜೋಳ ಇರ್ಬೋದು ಸರ, ಒಂದು ಯಾವ್ದಾರು ಒಂದು ಬೆಳೆ ಮಾಡ್ಕೊಂಬಿಡ್ತಾರೆ ರೀ, ಇಂದಲ್ಲೇ ಇದು ಮಾಡಿ ಸರ್. ಈಗ ಬಸವರಾಜ್, ನೀವು ಬೀಜೋತ್ಪಾದನೆ ಬೆಳೆಗಳಲ್ಲಿ ಹೆಚ್ಚು ತೊಡ್ಕೊಂಡಿದ್ರಿ, ತುಪ್ಪರಿಕಾಯಿ ಆಮೇಲೆ ಕಲ್ಲಂಗಡಿ ಟಮೋಟ ಮತ್ತು ಹೀರೆಕಾಯಿ ಇವುಗಳ ಬೀಜೋತ್ಪಾದನೆಯಲ್ಲೇ ತೊಡ್ಕೊಂಡಿದ್ದೀರಿ, ಅಂದರೆ ಇದು ಹೆಚ್ಚು ಲಾಭದಾಯಕನಾ ನಿಮಗೆ, ಹೆಚ್ಚು ದುಡ್ಡು ತಂದು ಕೊಡುವಂಥ ಉದ್ಯಮನ ಇದೆ ಈಗ ಕೃಷಿ? ಈಗ ಇತ್ತು ಸರ, ಮೊದಲು ನಾವು ಇಂದು ಮಾಡಿದಾಗೆಲ್ಲ ಲಾಭ ಇತ್ತು ಸರ, ಇವಾಗ ಏನಾಗ್ಬಿಟ್ಟ ಸರ, ಜಾಸ್ತಿ ಲೇಬರ್ ಪೇಮೆಂಟ್ ಹೆಚ್ಚುವರಿ ಆಗ್ಬಿಟ್ಟ ಸರ, ಸ್ವಲ್ಪ ಭೂಮಿ ನಾವು ಶೀಡ್ಸ್ ಮಾಡಿ ಮಾಡಿ ನನ್ನ ಲೆಕ್ಕಕ್ಕೆ ಭೂಮಿ ಕಳ್ಕೊಂಬಿಟ್ಟ ಸರ, ಸರ್ಕಾರಿ ಗೊಬ್ಬರ ಹಾಕಿ ಹೆಚ್ಚರ ಭೂಮಿ ಫಲವತ್ತತೆ ಕಮ್ಮಿ ಆಗಿದೆ, ಕಮ್ಮಿ ಆಗ್ಬಿಟ್ಟ ಸರ್, ಶೀಡ್ಸ್ ಮಾಡ್ತವಲ್ರಿ ಹೆಚ್ಚುವರಿ ಕಮ್ಮಿ ಆಗಿಬಿಟ್ರಿ, ಹಂಗಾಗಿ ಸ್ವಲ್ಪ ಈಗ ಹಿಂದಿಲಿಂದ ಒಂದು 2020 ಸ್ವಲ್ಪ ಲಾಭ ತಗೊಂಡಾರ ರೀ, 2020 ಚಲೋ ಆಗ್ಯಾವಲ್ರಿ, ಸ್ವಲ್ಪ ಮನ್ಯಾಗ ಮಂದಿದ್ದಾರೆ 4 ರೂಪಾಯಿ ತಗೊಂಡಾರ ರೀ, ಬರೀ ಲೇಬರ್ ಮೇಲೆ ಮಾಡಾರಿ ಅದ್ರಲ್ರಿ ಸ್ವಲ್ಪ ಕಷ್ಟ, ಕಷ್ಟಕ್ಕೆ ಅಷ್ಟು ಕಷ್ಟ ಯೂಸ್ ಮಾಡ್ತಾರೆ, ಆದ್ರೆ ನಮ್ಗೆ ಅದನ್ನ ಬಿಟ್ರೆ ಶೀಡ್ಸಿನ ಬಿಟ್ರೆ ಬೇರೆ ಉದ್ಯೋಗ ಇಲ್ರಿ, ಇಲ್ಲಿ ಉದ್ಯೋಗ ಇಲ್ಲ ಇಲ್ರಿ, ಶೀಡ್ಸ್ನ ಅವಲಂಬನೆ ಜಾಸ್ತಿ ಸರ್ ನಾವು, ಹಂಗಾಗಿ ಶೀಡ್ಸ ಮಾಡೋದು ಜಾಸ್ತಿ ಸರ್ ನಾವು. ಜೊತೆಗೆ ಇಲ್ಲಿ ನೀವೆಲ್ಲ ಕೂಲಿಕಾರರ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ, ಬೇರೆ ಕಡೆಯಿಂದ ಕೂಲಿಕಾರನ ಕರೆಸ್ಕೊಳ್ಳೋದಾಗಲಿ ಇಂಥವೇನಾದ್ರು ಮಾಡ್ತೀರಾ ಹೇಗೆ? ಕರೆಸ್ತು ಸರ, ಅವರು ಒಂದು 20-25 ಕಿಲೋಮೀಟರ್ಲಿಂದ ಬರ್ತಾರೆ ರೀ, ಬರ್ತಾರಲ್ರಿ ಅವರು, ಅಲ್ಲಿ 9 ಗಂಟೆಗೆ ಬಿಡ್ತಾರೆ ತಮ್ಮೂರು ಸರ, ಇಲ್ಲಿ 10 ಗಂಟೆಗೆ ಬರ್ತಾರೆ ರೀ, ಬಂದು ಊಟ ಮಾಡ್ತಾರೆ ರೀ ಅವ್ರು, ಊಟ ಮಾಡಿ ರಿಂಗ್ ತಗೊಂಡು 10-10 ಆಗ್ತಾರೆ ಅವ್ರದ್ದು, ಇಲ್ಲಿ ಕೆಲ್ಸಕ್ಕೆ ಹತ್ಬೇಕಾರೆ, ಮತ್ತು ಅವ್ರದ್ದು ಪರೂರಿಂದ ಬಂದು ಮಾಡಾರ ಏನದಾರಲ್ಲ ಸರ, ನಮ್ಗೆ ಗ್ರಿಪ್ ಅನ್ಸೋಲ್ದ್ರಿ, ಇಲ್ಲಿ ನಮ್ಮ ಲೋಕಲ್ ಲೇಬರ್ ಆದ್ರೆ ಸರ 9 ಗಂಟೆ ಅಂತಲೇ ಹೊಲಕ್ಕೆ ಬರ್ತಾರೆ ರೀ, ಪೌಡ್ರ್ ಕೊಡೋದು ಇರ್ಬೋದು ಜಲ್ದಿ ಆಗುತ್ತೆ ಸರ್, ಬಿಸಿಲಾಗಿ ಜಾಸ್ತಿ ಕೊಟ್ಟೆ ಅಂದ್ರೆ ಸರ ಅವು ಬೀಜ ಕಟ್ಟೋದು ಕಮ್ಮಿ ಆಗುತ್ತೆ ಸರ್, ನಾವು ಆದಷ್ಟು ಎಷ್ಟು ಜಲ್ದಿ ಕೊಡ್ತೀವಿ ಸರ ಅಷ್ಟು ಬೀಜ ಜಾಸ್ತಿ ಕಟ್ತೈತೆ ಸರ್, ಈ ಪಾರೂರಿಂದ ತರ್ತೀವಲ್ರಿ ಅವ್ರಿಗೆ 720-730 ರೂಪಾಯಿ ಕೂಲಿ ಇರ್ತಾರೆ, ಒಬ್ಬೊಬ್ರಿಗೆ 50-60 ರೂಪಾಯಿ ಚಾರ್ಜ್ ಆಗ್ತಾರೆ ಅವ್ರು ಆಟೋ ಬಾಡಿಗೆಯವ್ರೆ, ಹಂಗಾಗಿ ಇತ್ತಿತ್ತ ಸ್ವಲ್ಪ ಪ್ಲಾಟಿನ ಮೇಲೆ ಆಸಕ್ತಿ ಕಳ್ಕೊಳಕೈತಿರ್ಬಿಟ್ರಿ ಸರ್, ಇಂಜರಿ ಆಕೈತಾರೆ ಸರ್ ಪ್ಲಾಟ್ ಅಂದ್ಗಡಲೆ ಒಂಥರ ಭಯ ಆಗೈತ್ರಿ. ನಿಮ್ಮ ಮನೆಯ ಬಗ್ಗೆ ಹೇಳಿ, ಎಷ್ಟು ಜನ ಇದ್ದೀರಿ, ಯಾರ್ಯಾರು ಕೃಷಿ ಚಟುವಟಿಕೆಯಲ್ಲಿ ತೊಡ್ಕೊಂಡಿದ್ದೀರಿ, ಮಕ್ಕಳು ಏನು ಮಾಡ್ತಿದ್ದಾರೆ? ನಾವು 5 ಜನ ಇದ್ದೀರಿ ಸರ್, ನಮ್ಮ ತಾಯಾರೇ ನಮ್ಮ ಅಣ್ಣಾರೆ ನಮ್ಮ ಮಕ್ಕಳು ನಾವ್ರೇ, ಈಗ ಡಿವೈಡ್ ಆಗಿ ಸರ್ ಒಂದೂವರೆ ವರ್ಷ 2 ವರ್ಷ ಆದರೆ, ಈಗ ಅವರು ನಮ್ಮ ಅಣ್ಣಾರು ಮಾಡ್ಕೊಂತಾರೆ ಬೇರೆ ನಾವು ಮಾಡ್ಕೊಂತ ಸರ್, ಹುಡ್ರ ಏನೂ ಆಗಿಲ್ಲ ಸರ್ ನಮ್ಗೆ, ಮಕ್ಕಳಾಗಿಲ್ಲ ಏನೂ ಆಗಿಲ್ಲ ಸರ್, ಹಂಗಾಗಿ ನಾವು ಇಬ್ಬರು ಮಾಡ್ಕೊಂತ ಸರ್ ಗಂಡ ಹೆಂಡತಿ ಸರ್. ಮುಂದೆ ನಿಮ್ಮ ಕೃಷಿಯಲ್ಲಿ ಏನೇನು ಬದಲಾವಣೆ ಮಾಡ್ಕೊಳ್ಬೇಕಂತ ಇದ್ದೀರಿ? ಒಂದು ಕಡೆಗೆ ನಿಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಸಾವಯವದಲ್ಲಿ ಬೆಳೆಗಳನ್ನು ಬೆಳೀತಾ ಇರತಕ್ಕಂಥ ರೈತರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಮತ್ತು ಜಿಲ್ಲೆಯಾದ್ಯಂತ ಸಾವಯವ ಬೆಳೆಗಳ ಮಾರುಕಟ್ಟೆನೂ ಬೆಳೀತಾ ಇದೆ, ಅದೇ ಪ್ರತ್ಯೇಕವಾಗಿ ರೈತರೇ ಮಾರುಕಟ್ಟೆ ಮಾಡ್ತಾ ಇದ್ದಾರೆ, ನೀವು ಇದ್ರ ಬಗ್ಗೆ ಎಲ್ಲ ಗಮನಿಸ್ತಾ ಇದ್ದೀರಾ, ನಾವು ಏನಾದರೂ ಇದರಲ್ಲಿ ಪಾಲ್ಗೊಳ್ಬೇಕು ಮಾಡಬೇಕು ಅಂತ? ಹ್ಞೂ ಸರ್, ಈಗ ಮಾನ್ಸಸಿ ಪ್ಲಾಂಟೇಷನ್ ಮಾಡ್ಬೇಕಂತ ಮಾಡಿ ಸರ್ ಮುಂಗಾರಿಗೆ, ಒಂದು 4-5 ಎಕರೆ ಸರ್, 1 ಎಕರೆ ಒಟ್ಟು ಉಷಾಣ್ ಸರ್, ಮತ್ತು ಅದಕ್ಕೆ ಕನ್ವರ್ಟ್ ಆಗ್ತದೆ ಸರ್ ಇವಟಕ್ಕೆ ಸಾವಯವಕ್ಕೆ? ಹ್ಞೂ ಸರ್ ಸಾವಯವಕ್ಕೆ, ಯಾಕಂದ್ರೆ ಇಲ್ಲಿ ಲೇಬರ್ದು ಚಾರ್ಜಿಗೆ ತಡ್ಕೊಳ್ಳೋ ಶಕ್ತಿ ಆಗಲ್ಲ ರೀ. ತೋಟಗಾರಿಕೆ ಬೆಳಗ್ಗೆ ಬರ್ತೀರಿ? ಹ್ಞೂ ಸರ್, ತೋಟಗಾರಿಕೆ ಬೆಳಗ್ಗೆ ಬರಬೇಕು ಅಂತೇಳಿ ಪ್ಲಾನ್ ಮಾಡಿ ಸರ್ ಈಗ ಮುಂಗಾರಿಲಿಂದ ಸರ್. ಒಳ್ಳೆಯದು ಬಸವರಾಜ್ ಅವರೇ, ನಮ್ಮ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ, ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಬೀಜೋತ್ಪಾದನೆ ಕುರಿತು ಶ್ರೀ ಬಸವರಾಜ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ರೈತ ಮಿತ್ರರೇ, ಇದೀಗ ಕೇಳಿ ರೈತರಿಗೆ ಸಲಹೆಯನ್ನ. ಆಧುನಿಕ ಕೃಷಿ ಪದ್ಧತಿಯಲ್ಲಿ ಮಣ್ಣಿನ ಬಗ್ಗೆ ಸಾಕಷ್ಟು ಜ್ಞಾನವನ್ನು ಹೊಂದಿರಬೇಕಾದ್ದು ಬಹಳ ಮುಖ್ಯವಾದ ಅಂಶ. ಮಣ್ಣಿನ ಫಲವತ್ತತೆ ಮೂಲಭೂತವಾಗಿ ಅದರ ಭೌತಿಕ ರಚನೆ, ಅದರಲ್ಲಿರುವ ರಾಸಾಯನಿಕ ಗುಣಧರ್ಮ, ಸೂಕ್ಷ್ಮಾಣು ಮತ್ತು ಇತರ ಜೀವರಾಶಿಗಳ ಮಟ್ಟದ ಮೇಲೆ ನಿರ್ಧರಿಸಲಾಗುತ್ತದೆ. ಇದರಲ್ಲಿ ಯಾವುದಾದರೊಂದು ಇರಬೇಕಾದ ಮಟ್ಟಕ್ಕೆ ಇರದೇ ಹೋದಲ್ಲಿ ಮಣ್ಣಿನ ಫಲವತ್ತತೆ ಕಡಿಮೆಯಾಗ್ತದೆ. ಮಣ್ಣಿನ ಮೂಲ ಶಿಲೆಗಳು. ಶಿಲೆಗಳು ಸವಕಳಿಗೊಂಡು ಸಣ್ಣ ಕಣಗಳಾಗಿ ಮಣ್ಣು ರೂಪವನ್ನು ಪಡೆದಿರುತ್ತದೆ. ಈ ಮಣ್ಣು ಹೊಂದಿದ ಗ್ರಹವೇ ಭೂಮಿ, ಅಂದರೆ ಮಣ್ಣಿನ ಮತ್ತೊಂದು ಹೆಸರು ಭೂಮಿ. ಶಿಲೆಗಳು ಖನಿಜಾಂಶಗಳನ್ನು ಹೊಂದಿರುವುದರಿಂದ ಮಣ್ಣು ಖನಿಜಾಂಶವುಳ್ಳ ಸ್ವಾಭಾವಿಕ ವಸ್ತುವಾಗಿದೆ. ವಿವಿಧ ಬಣ್ಣಗಳ ರೂಪದಲ್ಲಿ ಮಣ್ಣನ್ನು ಕಾಣಲು ಕಾರಣ ಮೂಲತಃ ಅದರಲ್ಲಿರುವ ಖನಿಜಗಳು. ಮಣ್ಣಿನ ಕಣಗಳು ಸಡಿಲಾಗಿ ಒಂದಕ್ಕೊಂದು ಹೊಂದಿಕೊಂಡಿರುವುದರಿಂದ ಕಣಗಳ ಮಧ್ಯ ರಂಧ್ರ ನಿರ್ಮಾಣವಾಗಿರುತ್ತದೆ.